ಇನ್ನು ಹೀಗೆ ಕಡಿಮೆ ಆದ್ರೆ ಕುಡಿಯೋ ನೀರಿಗೆ ಮಲೆನಾಡಲ್ಲಿ ಕಷ್ಟ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಹೋದ ವರ್ಷ ವಿಪರೀತ ಮಳೆ ಆಯ್ತು, ಅತಿವೃಷ್ಟಿ ಆಯ್ತು. ಹೌದು, ಖಂಡಿತವಾಗಿ. ಯಾಕೆಂದ್ರೆ ನಾವು ಕೊಡಗು ಮತ್ತೆ ಕೇರಳದಲ್ಲೆಲ್ಲ ನೋಡಿದೀವಿ ಎಷ್ಟೊಂದು ಅನಾಹುತ ಆಯ್ತು ಅಂತ. ಆದ್ರೆ ಈಗ ಅದ್ರ ಹಿಂದಿನ ವರ್ಷಗಳಲ್ಲಿ ಮಳೆಯ ಪ್ರಮಾಣ ಒಂದು ಸರಾಸರಿ ಮಟ್ಟದಲ್ಲಿ ಇದೆಯೋ ಅಥವಾ ಸ್ವಲ್ಪ ಏರುಪೇರು ಆಗ್ತಾ ಇದೆಯಾ? ಇಲ್ಲ ಸರ್, ಹಿಂದಿನ ವರ್ಷಗಳಲ್ಲಿ ಹೆಚ್ಚು ಕಡಿಮೆ ಸರಾಸರಿ ಮಟ್ಟದಲ್ಲೇ ಇರ್ತಿತ್ತು. ಹೋದ ವರ್ಷ ವಿಪರೀತ ಆಯ್ತು, ಈ ವರ್ಷ ಏನೂ ಇಲ್ಲ ತರ ಕಾಣ್ತಾ ಇದೆ ಇಷ್ಟ ತನಕ. ಹಾಗಾಗಿ ನಾವು ಸ್ವಲ್ಪ ಕೃಷಿಯಲ್ಲಿ ನಾವು ಅದಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ನೀರಿಲ್ದನೆ ಹೇಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು ಅಲ್ಲ ಪೊನ್ನವರೆ? ಈಗ ಅದಕ್ಕೆ ಏನಾರ ವ್ಯವಸ್ಥೆಗಳನ್ನ ನೀವು ಮುಂದಿನ ದಿನಗಳಲ್ಲಿ ಮಾಡ್ಕೋಬೇಕು ಅಂತಿದ್ದೀರಾ? ಮಲೆನಾಡಲ್ಲಿ ಸ್ವಲ್ಪ ಬಯಲುಸೀಮೆ ರೀತಿ ಆ ರೀತಿ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೂ ಕಷ್ಟವೇ. ಯಾಕೆಂದ್ರೆ ಇಲ್ಲೆಲ್ಲ ಬೋರಿನ ವ್ಯವಸ್ಥೆಗಳು, ಅಲ್ಲಿ ತರ ಬೋರಿನ ವ್ಯವಸ್ಥೆಗಳು ಸರಿಯಾಗಿಲ್ಲ. ನಮ್ಗೇನಿದ್ರು ಭೂಮಿಯಲ್ಲಿ ಜೋರ್ ಮಳೆಯಾಗಿ ಜಲ ಹುಟ್ಟಿ ಇದರಿಂದನೇ ನಾವು ನೀರನ್ನು ಉಪಯೋಗಿಸ್ಬೇಕು, ಬಿಟ್ರೆ ಬೋರಿನ ತರ ಬೋರ್ ಇಲ್ಲಿ ಸಕ್ಸಸ್ ಆಗೋದಿಲ್ಲ ಸರ್ ಇಲ್ಲಿ ಮಲೆನಾಡಲ್ಲಿ. ಈಗ ನಿಮ್ಗೆ ಈಗ ನೀರಿನ ಆಸರೆ ಏನಿದೆ? ಕೆರೆ ಇದೆಯೋ ಅಥವಾ ಕೃಷಿ ಹೊಂಡಗಳಿವೆಯೋ? ಸರ್, ನಮಗೆಲ್ಲ ಈಗ ಸದ್ಯಕ್ಕೆ ಈ ಜಾಗದಲ್ಲಿ ಮಳೆಯ ಜಲದ ನೀರೇ ಆಗಬೇಕು ಸರ್ ಇದಕ್ಕೆ. ಅಂದ್ರೆ ಸರಾಸರಿ ಮಳೆ ಬರಲೇಬೇಕು, ಆ ಮಳೆ ವರ್ಷವಿಡೀ ಜಲಧಾರೆಯಾಗಿ ಹರ್ಕೊಂಡು ಹೋಗ್ತಾ ಇರಬೇಕು. ಆ ನೀರನ್ನ ನೀವು ಕೃಷಿ ಬಳಸ್ಕೋತೀರಿ? ಹೌದು ಸರ್. ಎಷ್ಟಿದೆ ಜಮೀನು ಮರೋರೆ? ಸರ್, ನಮ್ದು ಕೂಡು ಕುಟುಂಬ, ನಮ್ದೊಂದು 20 ಎಕರೆ ಹತ್ರ ಜಮೀನಿದೆ. ಎಲ್ಲ ಅಡಿಕೆನ? ಅಡಿಕೆ ಮಿಶ್ರ ಇದೆ, ಬಾಳೆ, ಕಾಫಿ, ತೆಂಗು. ಹೇ, ಕೊಪ್ಪ ಭಾಗದಲ್ಲಿ ಅಂದ್ರೆ ಮಲೆನಾಡ್ ಭಾಗದಲ್ಲಿ ತೆಂಗು ಸ್ವಲ್ಪ ಇಳುವರಿ ಕಡಿಮೆ ಅಂತಾರೆ. ಹೌದು ಸರ್, ನಮ್ಮಲ್ಲೂ ಇಳುವರಿ ಕಮ್ಮಿ, ಆದ್ರೂ ವರ್ಷ ಅಷ್ಟು ಸಾಯ್ತಿರ್ತವೆ ಮತ್ ನೆಡ್ತಿರ್ತೀವಿ. ಇರೋ ಪ್ರಮಾಣದಲ್ಲಿ ಏನು ಕಲ್ಪವೃಕ್ಷ ಇದ್ದಂಗೆ ಬರ್ತಿರುತ್ತೆ ಬೆಳೆ ನೆಟ್ಟರೆ, ಹೋದಷ್ಟು ಗಿಡ ನೆಡ್ತಾ ಇರ್ತೀವಿ. ಮತ್ತೆ ಅದೇ ಕೃಷಿ ಅಂದ್ರೆ ಅದೇ ತಾನೇ, ನಾವು ಮಾಡ್ಕೊಂತ ಹೋಗ್ತಾನೆ ಇರಬೇಕು. ಯಾವುದೇ ಹಂತದಲ್ಲೂ ನಾವು ನಿರಾಶೆ ಒಳಗಾಗಬಾರದು. ಸರಿ ಮನೋಹರ, ಈಗ ಕಳೆದ ವರ್ಷ ವಿಪರೀತ ಮಳೆಗೆ ತುಂಬಾ ಹಾನಿ ಆಯ್ತು ಅಡಿಕೆ ತೋಟಗಳು, ಕೊಳೆ ಬಂದ ಅಡಿಕೆ ಲಾಸ್ ಆಗಿದ್ರ ಜೊತೆಗೆ ಮಡಿಕೆ ಮರಗಳು ಹೋಯ್ತು. ನಿಮ್ದು ಆತರ ಸಮಸ್ಯೆ ಏನಾರ ಆಯ್ತಾ? ಹೌದು ಸರ್, ನಮ್ದು ಸುಮಾರು ಹೆಚ್ಚು ಕಡಿಮೆ ಒಂದು 300-400 ಮರ ಸತ್ತೋಯ್ತು ಮಳೆ ಕೊಳೆ ಜಾಸ್ತಿ ಆಗಿ. ಅಂದ್ರೆ ಈ ಕೊಳೆ ರೋಗ ಅಡಿಕೆ ಉದುರೋದ್ರ ಜೊತೆಗೆ ಮರನೂ ಸಾಯಿಸುತ್ತೆ. ಮರದ ಚಂಡೆ ಉದುರಿ ಬೀಳುತ್ತೆ ಸರ್ ಕೆಳಗಡೆ. ತಾವು ಈಗ ಬೋರ್ಡೋ ಮಿಶ್ರಣನ ಅದೇ ತಾನೇ ಔಷಧಿ, ಅದಕ್ಕೆ ಎಷ್ಟು ಸಾರಿ ಸಿಂಪಡಣೆ ಮಾಡ್ತೀರಿ? ಸರ್, ನಾವು ಹೋದ ವರ್ಷ 4 ಸಲ ಸಿಂಪಡಣೆ ಮಾಡಬೇಕಾಯ್ತು. ಈಗ ಸಿಂಪಡಣೆಗೂ ನೀವು ಇಂತಿಂತ ದಿನಾಂಕಗಳು ಅಂತ ನಿಗದಿ ಮಾಡ್ಕೊಂಡಿದ್ರ? ಇಷ್ಟಿಷ್ಟೊತ್ತಿಗೆ? ಈಗ ಹೋದ ವರ್ಷದ ಮಳೆ ವ್ಯವಸ್ಥೆ ನೋಡಿ ಈ ವರ್ಷ ಸ್ವಲ್ಪ ಬಹಳ ಬೇಗವೇ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಮಳೆ ಶುರುವಾಗದ್ರೊಳಗೆ ಒಂದು ರೌಂಡ್ ಒಳ್ಳೆ ಬಿಸಿಲಲ್ಲೇ ಹೊಡಬೇಕು ಅಂತ. ಒಳ್ಳೆ ಬಿಸಿಲಲ್ಲೇ ಆಗಿದೆ ಈಗ ಒಂದು ರೌಂಡ್ ಔಷಧಿ. ಆದ್ರೆ ಕಳೆದ ವರ್ಷದ ಮಳೆಯನ್ನ ನೋಡಿ ನೀವು ವರ್ಷದ ಔಷಧಿಯನ್ನ ಸಿಂಪಡಣೆ ಮಾಡಿದ್ರೆ, ಆದ್ರೆ ಈ ವರ್ಷ ಮಳೆ ಇನ್ನು ಇಲ್ಲ. ಹಾಗಾದ್ರೆ ಈಗ ಒಂದು ಔಷಧಿಗೂ ಮತ್ತೊಂದು ಔಷಧಿಗೂ ಎಷ್ಟು ದಿವಸ ಅಂತರ ಇಟ್ಕೊಂಡಿರ್ತೀವಿ? ಸರ್, ಹೆಚ್ಚು ಕಡಿಮೆ 40-45 ದಿವಸ ಅಂತರದಲ್ಲಿ ಮೈಲ್ ತುತ್ತನ್ನು ಹೊಡಬೇಕು ಅಂತಾರೆ. ಈಗ ಅದ್ರ ಪ್ರಮಾಣ ಈಗ ಇಷ್ಟು ಮೈಲ್ ತುತ್ತ ಇಷ್ಟು ಸುಣ್ಣ ಅಂತೆಲ್ಲ ಇದೆಯಲ್ಲ? ಮೊದಲಿಂದನೂ ಸರ್, 100 ಸೇರಿಗೆ 1 ಕೆಜಿ ಮೈಲ್ ತುತ್ತ 1 ಕೆಜಿ ಸುಣ್ಣ ಹಾಕಿ ಹೊಡೆಯೋದು, ಅದೇ ಪ್ರಮಾಣದಲ್ಲಿ ನಾವು ಮಾಡ್ತಿದೀವಿ. ಈಗ ಅದು ಹೊಡೆಯೋದು ಒಂದು ಕಲೆ. ಇತ್ತೀಚಿನ ದಿನಗಳಲ್ಲಿ ಆತರ ಕಲೆಗಾರ ಕುಶಲಕರ್ಮಿಗಳು ಇದ್ದಾರ? ಅದು ಸರ್, ಕುಶಲಕರ್ಮಿಗಳಿಗೂ ಬಹಳ ತೊಂದರೆ ಆಗಿದೆ. ತೋಟಗಳು ಜಾಸ್ತಿ, ಇರೋ ಕೆಲಸ ಮಾಡೋ ಜನ ಕಡಿಮೆ ಇದ್ದಾರೆ. ಹಾಗಾಗಿ ಆ ಕೂಲಿಕಾರ್ ಸ್ಕಿಲ್ಡ್ ಲೇಬರ್ ಗಳ ಸಮಸ್ಯೆ ಬಹಳ ಇದೆ ಸರ್ ನಮ್ಮಲ್ಲಿ. ಹಾಗಾಗಿ ಔಷಧಿನ ಹೊಡಿಬೇಕಾದ್ರೂ ಸಹ ಅಡಿಕೆ ಕೊನೆಯ ಜೊತೆಗೆ ಅದು ಸುಳಿಗೂ ತಾಗೋ ಹಾಗೆ, ಸುಳಿಗೂ ಅದು ಸ್ಪರ್ಶ ಆಗೋ ಹಾಗೆ ಹೊಡಿಬೇಕು. ಹೋದ ವರ್ಷ ನಾವು ಆ ರೀತಿ ಕೊಳೆ ಬಂದಾಗ ಸುಳಿಗೂ ಸ್ಪರ್ಶವಾಗಿ ಹೊಡಿತಿದ್ವಿ, ಕೊಳೆ ಇಲ್ಲದೆ ಇದ್ದ ಟೈಮಲ್ಲಿ ಬರೀ ಕೊನೆಗಷ್ಟೇ ಹೊಡಿತೀವಿ. ಸರ್, ಇನ್ನು ಬೇಸಾಯ ಕ್ರಮಗಳೆಲ್ಲ ಹೇಗೆ ನಿಮ್ದು, ನೀರಿನ ನಿರ್ವಹಣೆ, ಗೊಬ್ಬರ? ಸರ್, ನಾವು ಬೇಸಾಯ ಅಂದ್ರೆ ನಮ್ಮ ಕೊಟ್ಟಿಗೆ ಗೊಬ್ಬರನ 2 ಬುಟ್ಟಿ ಹಾಕಿ 4 ಬುಟ್ಟಿ ಮಣ್ಣು ಹಾಕಿ ಹೀಗೆ ಬಿಡ್ತೀವಿ. ಮತ್ತೆ ನಮ್ದು ಹಾಯಿ ನೀರಿನ ತೋಟ, ಮೇಲ್ಗಡೆ ಕೆರೆ ಇದೆ, ಆ ಕೆರೆ ನೀರನ್ನೇ ಹಾಯಿ ನೀರಾಗಿ ತೋಟಕ್ಕೆ ಬಿಡ್ತೀವಿ. ಕೊನೆ ಹಂತದಲ್ಲಿ ನೀರು ಇಲ್ದಿದ್ದಾಗ ಮತ್ತೆ ಸ್ಪ್ರಿಂಕ್ಲರ್ ಮಾಡ್ತೀವಿ ಅದಕ್ಕೆ. ಈಗ ಕೊಟ್ಟಿಗೆ ಗೊಬ್ಬರನ ಸಗಣಿನೇ ಹಾಕ್ಬಿಡ್ತಿರೊ ಅಥವಾ ಕಾಂಪೋಸ್ಟ್ ಮಾಡಿ ಸೊಪ್ಪು ದರಗು ಈ ತರದ್ರ ಜೊತೆ ಮಿಕ್ಸ್ ಮಾಡಿ? ಕಾಂಪೋಸ್ಟ್ ಮಾಡಿ ಹಾಕ್ತಿದ್ವಿ ಸರ್. ಈಗ ಜನಗಳ ಸಮಸ್ಯೆ ಆಗಿ ಈಗ ಬರೀ ಸೊಪ್ಪನ್ನ ತೋಟಕ್ಕೆ ಹಾಕಿ ಅದ್ರ ಮೇಲೆ ತಗೊಂಡೋಗಿ ಸಗಣಿ ಗೊಬ್ಬರ ಹಾಕ್ಬಿಡ್ತೀವಿ, ಆಮೇಲೆ ಬೇಸಿಗೆ ಲೆವೆಲ್ಲಾರು ಮಣ್ಣು ಹಾಕ್ತಿವಿ. ಈಗ ನೀರಿನ ಹಾಯುವರಿ ಅಂತಂದ್ರೆ ಇಡೀ ತೋಟಕ್ಕೆ ನೀರು ಹಾಯಿಸ್ಬಿಡ್ತೀರ? ಹೌದು, ಇಡೀ ತೋಟಕ್ಕೆ ನೀರು ಅಲ್ಲಲ್ಲಲ್ಲಿ ಕಟ್ಟಿ ನಿಲ್ಸಂತ ಹಿಂದಿನವರು ಮಾಡ್ಕೊಂಡ್ಬಂದ ಪದ್ಧತಿ ಇದೆ, ಅದೇ ರೀತಿ ಹಾಯಿ ನೀರನ್ನೇ ಮಾಡ್ತಿದ್ವಿ. ಈಗ ಮಲೆನಾಡಿನ ಭಾಗದಲ್ಲಿ ಕಪ್ಪು ಕಾಲುವೆಗಳನ್ನೆಲ್ಲ ತೋಡಿರ್ತಾರೆ ನೀರು ಬಸ್ತು ಹೋಗ್ಲಿಕ್ಕೆ ಅಂತ ಹೇಳಿ, ಅದನ್ನ ನಾವು ಬೇಸಿಗೆಯಲ್ಲಿ ಆ ಕಪ್ಪು ಕಾಲುಗಳಿಗೆ ಅಡ್ಡ ದಂಡೆ ಹಾಕಿ ಆ ನೀರನ್ನ ನಿಲ್ಲ ಹಾಗೆ ಮಾಡಿರ್ತೀವಿ. ಮಳೆಗಾಲ ಶುರುವಲ್ಲಿ ಅದನ್ನ ಕಿತ್ತು ತೆಗೆದು ಬಿಡ್ತೀವಿ, ಅವಾಗ ನೀರು ಓಡತ್ತೆ ಹೊರಗಡೆ. ಅಂದ್ರೆ ನೀರು ನೀವು ನಿಲ್ಸೋದು ಅಂತ ಹೇಳಂದ್ರೆ ಕಪ್ಪು ಕಾಲುವೆಗಳಲ್ಲೇ ನಿಲ್ಸೋದು? ಹೌದು. ಈಗ ಬಯಲುಸೀಮೆನಲ್ಲಿ ಏನು ಪೂರ್ತಿ ತೋಟವನ್ನ ನೆನೆಸ್ತಾರಲ್ಲ ಆ ತರ ಪದ್ಧತಿ ಏನಿಲ್ಲ? ಪದ್ಧತಿ ಬಯಲುಸೀಮೆಯಲ್ಲಿ ನೀವು ಒಂದು 15-20 ದಿವಸ ನೀರು ಬಿಟ್ಟರೆ ಅದೇನು ಅಷ್ಟು ದಿವಸ, ಒಂದು ದಿವಸ ನೀರು ಬಿಟ್ಟರೆ 15-20 ದಿವಸ ಅಲ್ಲಿ ಪಸ ಇರುತ್ತೆ. ನಮ್ಮಲ್ಲಿ ಹಾಗಲ್ಲ, ಇವತ್ತು ಬಿಟ್ಟರೆ ನಾಳೆ ಬೆಳಗ್ಗೆ ಹೋಗಿ ನೋಡ್ರೆ ತೋಟಕ್ಕೆ ನೀರು ಬಿಟ್ಟಿದೀವ ಇಲ್ವಾ ಅನ್ನ ಹಂಗೆ ಪೂರ್ತಿ ಎಲ್ಲ ಎಳೆದ ಕೆಳಗೆ ಹೋಗಿರುತ್ತೆ. ಸ್ವಲ್ಪ ಗುಡ್ಡದ ಪ್ರದೇಶ ಆದ್ರಿಂದ ರಾಸಾಯನಿಕಗಳನ್ನ ಏನಾದ್ರು ಬಳಸ್ತೀರಾ? ಸರ್, ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸ್ತೀವಿ, ವರ್ಷಕ್ಕೊಂದ್ಸರಿ ಕೊಡ್ತೀವಿ. ಯಾವ ರಾಸಾಯನಿಕ ಗೊಬ್ಬರನ ಬಳಸ್ತೀರಿ? ಸರ್, ಇಫ್ಕೋ 10-26-26 ಅದನ್ನ. ಮಣ್ಣು ಪರೀಕ್ಷೆ ಏನಾದ್ರು ಮಾಡಿಸಿದ್ರಾ? ಸರ್, ಮಣ್ಣು ಪರೀಕ್ಷೆ ನಾವೇನು ಇತ್ತೀಚೆಗೆ ಮಾಡಿಸಿಲ್ಲ, ನೀವು ಮುಂಚಿನಿಂದ ಏನೊಂದು ಕ್ರಮದಲ್ಲಿ ಬೇಸಾಯ ಮಾಡ್ಕೊಂಡ್ಬಿಟ್ಟಿದ್ರೆ ಆತರ ಮಾಡ್ಕೊಂಡ್ಬಂದ್ರೆ. ಇನ್ನು ಕಾಫಿ ತೋಟ ಎಲ್ಲ ಹೇಗಿದೆ? ಕಾಫಿ ತೋಟ ಇದ್ರ ಜೊತೆಗೆ ಮಿಶ್ರ ಬೆಳೆಯಾಗಿ ನಾವು ಕಾಫಿನ ಬೆಳಿತೀವಿ. ಕಾಫಿನ ಉತ್ತಮವಾಗಿದೆ ಈ ವರ್ಷ. ಅಡಿಕೆಯಲ್ಲಿ ಮಿಶ್ರ ಬೆಳೆ? ಮಿಶ್ರ ಬೆಳೆ, ಹೌದು ಸರ್. ಈಗ ಅಡಿಕೆನಲ್ಲಿ ಕಾಫಿ ಹಾಕೋದ್ರಿಂದ ಅಡಿಕೆ ಇಳುವರಿ ಮೇಲೆ ಸ್ವಲ್ಪ ಪರಿಣಾಮ ಬೀಳುತ್ತೆ ಅಂತಾರೆ ಸರ್. ನಮಗೇನದು ನಮ್ಮ ಇದ್ರೊಳಗೆ ಗೊತ್ತಾಗಿಲ್ಲ, ನಮ್ಮ ಹಿಂದಿನವರು ಆಗಿಂದನೂ ಮಾಡ್ಕೊಂಬಂದಿದ್ದಾರೆ, ಅದರಲ್ಲೇನಂತ ಬದಲಾವಣೆ ಗೊತ್ತಾಗಿಲ್ಲ. ಈಗ ಮತ್ತೆ ಬೇಸಾಯ ಅಡಿಕೆ ತೋಟಕ್ಕೆ ಅಡಿಕೆ ಮರಗಳಿಗೆ ಏನ್ ಮಾಡ್ತೀರಾ, ಅದೇ ಸಂದರ್ಭದಲ್ಲೇ ಕಾಫಿಗೆ ಮಾಡ್ತೀರಾ? ಸ್ವಲ್ಪ ಗವರ್ಮೆಂಟ್ ಗೊಬ್ಬರ ಕೊಟ್ಬಿಡ್ತೇವೆ ಸರ್. ಈಗ ಕಾಫಿನಲ್ಲಿ ಕೆಲಸ ಜಾಸ್ತಿ ಅಂತ ಹೇಳ್ತಾರೆ, ಈ ಅಡಿಕೆ ಹೋಲಿಸ್ಕೊಂಡ್ರೆ ಕಾಫಿಲಿ ವರ್ಷ ಇಡೀ ಕೆಲಸ ಇರಬೇಕು ಸರ್. ಒಂದು ಮಳೆ ಬಂತಂದ್ರೆ ಚಿಗುರು ತೆಗೆಯೋದು, ವರ್ಷ ಕಸಿ ಮಾಡೋದು, ವರ್ಷ ಇಡೀ ಕೆಲಸ ಇರುತ್ತೆ ಕಾಫಿ ತೋಟ ಅಂದ್ರೆ ಹಾಗೆ. ಅದು ಮತ್ತೆ ಕೂಲಿ ಕಾರ್ಮಿಕರ ಸಮಸ್ಯೆ, ಬಹಳ ಕೂಲಿ ಕಾರ್ಮಿಕರ ಸಮಸ್ಯೆ, ಹಾಗಾಗಿ ಈ ಕೃಷಿಯಲ್ಲಿ ಭಾರಿ ಕಷ್ಟ ಆಗಿದೆ. ಇದ್ರ ಜೊತೆಗೆ ಅಲ್ಪ ಸ್ವಲ್ಪ ಭತ್ತನ ಬೆಳೀತಿದ್ದೀರಾ ಅಂತ ಕೇಳಿದೆ. ಭತ್ತನ ಬೆಳೀತಾ ಇದೆ. ಈ ಕೃಷಿ ಕಾರ್ಮಿಕರ ಸಮಸ್ಯೆ ಇಟ್ಕೊಂಡು ಭತ್ತ ಬೆಳೆ ಮತ್ತು ಅದ್ರ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತಿದ್ರು ಮತ್ತೆ ಸರ್? ಮಾಡಲೇಬೇಕಾದ ಅನಿವಾರ್ಯ ಇತ್ತು ನಮಗೆ. ಯಂತ್ರೀಕರಣವನ್ನ ಏನಾದ್ರು ಅಳವಡಿಸ್ಕೊಂಡಿದ್ರೆ? ಹಾಂ, ನಮ್ದು ಪವರ್ ಟಿಲ್ಲರ್ ಟ್ರ್ಯಾಕ್ಟರ್ ಎಲ್ಲ ಇದೆ. ಅದ್ರ ಜೊತೆ ಹೋದರ್ಷ ಸ್ವಲ್ಪ ಗದ್ದೆನ ಈ ನಾಟಿ ಮಿಷಿನ್ ನಲ್ಲಿ ನೆಟಿ ಮಾಡಿದ್ವಿ ಸರ್. ಅದು ಮಕ್ಕಿ ಗದ್ದೆ ಮಾತ್ರ, ಎತ್ತರ ಗದ್ದೆ ಮಾತ್ರ ಆಗತ್ತೆ ಸರ್, ತಗ್ಗಿನ ಗದ್ದೆಗಳಿಗೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಅದು ಯಾಕೆ ಮನೋರ? ಅದು ಮಿಷನ್ ಹುಕ್ಕೊಂಡು ಹೋಗ್ಬಿಡುತ್ತೆ ಸರ್ ಅದು ನೆಲದೊಳಗೆ. ಹಾಗಾಗಿ ಗಟ್ಟಿ ಗದ್ದೆಗಳಲ್ಲಿ ಮಾತ್ರ ಅದು ಚೆನ್ನಾಗಿ ಉತ್ತಮವಾಗಿ ಕೆಲಸ ಮಾಡುತ್ತೆ ಸರ್. ಈಗ ಎರಡು ರೀತಿಯ ಬೆಳೆಯನ್ನು ನೀವು ಭತ್ತ ಬೆಳೀತಾ ಇದ್ದೀರಿ. ಈಗ ಒಂದು ಕೂಲಿ ಕಾರ್ಮಿಕರ ಮೂಲಕವಾಗಿ ನಾಟಿ ಮಾಡಿಸುವಂತದ್ದು, ಮತ್ತೆ ನಾಟಿ ಯಂತ್ರದ ಮೂಲಕವಾಗಿ, ವ್ಯತ್ಯಾಸ ಏನಂತೀರಿ? ಹಾ, ನಮ್ಮ ಚಿಕ್ಕಪ್ಪ ಅವ್ರು ಹೇಳ್ತಾರೆ ಹೋದರ್ಷ ಮಿಷನ್ ನಲ್ಲಿ ನಾಟಿ ಮಾಡಿದ ಇದು ಏನಾಯ್ತು. ನನ್ನ ಹೆಸರು ಮಾಧವರಾವ್ ಅಂತ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಬೇಲಿಹಳ್ಳಿ ಎಂಬಲ್ಲಿ ನಾವು ವಾಸವಾಗಿದ್ದೇವೆ. ಈಗ ಗದ್ದೆ ನಾಟಿ ವಿಚಾರದಲ್ಲಿ ತಿಳಿಸೋದಾದರೆ, ನಾವು ಕೂಲಿ ಕಾರ್ಮಿಕರ ನೆರವಿನಿಂದ ಕೂಡ ನೆಟ್ಟಿ ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಾಗೆಯೇ ಕಳೆದ ವರ್ಷ ಪ್ರಾಯೋಗಿಕವಾಗಿ ನೆಟ್ಟಿ ಮಿಷನ್ನ ಮೂಲಕ ನೆಟ್ಟಿ ಮಾಡಿಸಿದ್ವಿ. ಅದು ಮೇಲ್ಭಾಗದ ಮಣ್ಣಿನಲ್ಲಿ ಅಥವಾ ಗದ್ದೆಗಳಲ್ಲಿ ಸಾಧಾರಣ ವರ್ಕೌಟ್ ಆಗ್ಬೋದು ಅಂತ ಅನ್ಸುತ್ತೆ. ಏನೇ ಆದರೂ ನನ್ನ ಅಭಿಪ್ರಾಯದಲ್ಲಿ ಮಲೆನಾಡಿಗೆ ನಾಟಿ ಮಿಷನ್ ಉತ್ತಮ ಅಂತ ನನಗೆ ಅನುಭವ ಕೊಡಲಿಲ್ಲ. ಅದು ಒಂದು ವರ್ಷ ಮಾಡಿದ್ವಿ ನಾವು, 4-8 ವರ್ಷದ ಹಿಂದೆ ಒಮ್ಮೆ ಕೂಡ ಮಾಡಿದ್ವಿ. ಅದರಿಂದ ಏನಾಗುತ್ತೆ ಅಂದರೆ, ನಮ್ಮಲ್ಲಿಯ ಮಣ್ಣು ಆ ಮಿಷನ್ನಿಗೆ ಹೊಂದ್ಕೊಳ್ತಕ್ಕಂಥ ಶಕ್ತಿ ಇಲ್ಲ. ನಾವು ಎಷ್ಟೇ ದಿವಸ ಮೊದಲೇ ಊಟ ಮಾಡಿದರೂ ಕೂಡ ಮಣ್ಣು ಗಟ್ಟಿಯಾಗದೆ, ವಿಪರೀತ ಮಳೆಯ ಕಾರಣದಿಂದ ಗದ್ದೆ ಮಣ್ಣು ಹಸಿಯಾಗೇ ಇರೋದರಿಂದ ನಾಟಿ ಅದರಲ್ಲಿ ಮಾಡೋದರಿಂದ ನಮಗೆ ಹೆಚ್ಚು ಅನಾನುಕೂಲವಾಗಿ, ಆನಂತರ ಮತ್ತೆ ತುಂಬ ಹೆಚ್ಚಿನ ಖರ್ಚಿನಲ್ಲಿ ನಾವು ಕೈ ನಾಟಿನೇ ಮಾಡಬೇಕಾಗಿ, ಕಾರ್ಮಿಕರ ಮೂಲಕ ನಾಟಿ ಮಾಡಿಸಬೇಕಾಯಿತು, ಮತ್ತೆ ನೀರನ್ನ ನಾವು ಬಸಿಬೇಕಾದಾಗ, ಅದರಿಂದ ಹೆಚ್ಚು ನಾಟಿಯ ನಂತರ ನೀರನ್ನ ಬಸಿಬೇಕಾದಾಗ ಅದರಿಂದ ತುಂಬಾ ಕಳೆ ಬಂದು ಬಹಳ ತೊಂದರೆ ಆಯಿತು, ಖರ್ಚು ತುಂಬಾ ಬಂದ್ಬಿಡ್ತು. ಹಾಗಾಗಿ ನನಗೆ ಅದು ಅಷ್ಟು ಉತ್ತಮ ಅಂತ ಅನ್ಸಲ್ಲ ನಮ್ಮ ಮಲೆನಾಡಿಗೆ. ನನ್ನ ಅನುಭವ ಮಾತ್ರ ನಾನು ಹೇಳ್ತಾ ಇರೋದು. ಅಲ್ಲ, ಜಾಸ್ತಿ ಅಂತರ ಇಟ್ಟು ನಾಟಿ ಮಾಡೋದ್ರಿಂದ ಸ್ವಲ್ಪ ಇಳುವರಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಈಗ ನೀವು ಕೂಲಿ ಕಾರ್ಮಿಕರ ಹಿಡಿದು ಮಾಡಿಸೋದ್ರಿಂದ ಆ ಇಳುವರಿ ಕೂಡ ನಮಗೆ ಹೆಚ್ಚಿನ ಬದಲಾವಣೆ ಕಾಣಲಿಲ್ಲ. ಕಾರಣ, ನಾಟಿ ಸಣ್ಣ ಸಸಿಗಳನ್ನ ನೆಟ್ಟಾಗ, ಸಣ್ಣದು ಅಂತಂದ್ರೆ ಸುಮಾರು 25-30 ದಿನಗಳ ಒಳಗಿನ ಸಸಿಗಳನ್ನ ನಾವು ನಾಟಿಗೆ ಬಳಸಿದಾಗ ನಮ್ಮಲ್ಲಿಯ ಮಳೆಗೆ ಆ ಸಸಿಗಳು ಕರಗ ಹೋಗ್ಬಿಟ್ಟು ಗದ್ದೆ ಅಲ್ಲಲ್ಲಿ ಖಾಲಿ ಆಗ್ಬಿಡುತ್ತೆ. ನಿರೀಕ್ಷಿತ ಪ್ರಮಾಣದ ಬೆಳೆ ಮಾತ್ರ ಬಂದಿದೆ ನಮಗೆ. ಆ ನಾಟಿ ಮಿಷನ್ ಇಂದ ಹೆಚ್ಚು ಬೆಳೆ ಅಂತ ನಮಗೆ ನಿರೀಕ್ಷೆ ಮಾಡಿದ್ವಿ, ಅದು ಕೈಗೂಡ್ಲಿಲ್ಲ. ಯಾವ ತಳಿಯನ್ನು ಹಾಕ್ತೀರಿ ಸಾಮಾನ್ಯವಾಗಿ ಭತ್ತ? ನಮ್ಮಲ್ಲಿ ಹೆಚ್ಚಾಗಿ ಈಗ ಚಾಲ್ತಿಯಲ್ಲಿರತಕ್ಕಂಥದ್ದು IET ಭತ್ತ ಸರ್. ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಹಾಕೋದು IET ಭತ್ತ, ಕೆಲವೊಂದು ರೋಗ ನಿರೋಧಕ ಶಕ್ತಿ ಇದೆ ಅನ್ನೋ ಕಾರಣಕ್ಕಾಗಿ. ನೀವು ಮೊದಲೆಲ್ಲ ಯಾವ ತಳಿಯನ್ನು ಬೆಳ್ಕೊಂಡು ಬರ್ತಾ ಇದ್ರಿ? ನಾವು ಹೆಚ್ಚಾಗಿ ಇಂಟಾನ್ ಮತ್ತು ಗೌರಿ ಭತ್ತ, ವಾಳ್ಯ, ಬಂಗಾರಕಡ್ಡಿ, ರತ್ನಚೂಡಿ, ಹೀಗೆ ಕೆಲವಾರು ಜಾತಿ ಭತ್ತಗಳು, ಒಂದು ಅಷ್ಟು ದಿವಸ ಒಂದೊಂದು ಜಾತಿ ಭತ್ತಗಳು ಚಾಲ್ತಿಯಲ್ಲಿ ಇರುತ್ತೆ. ಎಲ್ಲ ರೈತರಂತೆ ನಾವು ಹೋಗ್ಬೇಕಾಗುತ್ತೆ. ಮದರವರ, ಈಗ ಆ ತಳಿಗಳೆಲ್ಲ ನಿಮ್ ಭಾಗದಲ್ಲಿ ಇದೆಯಾ ಅಂತ? ಈಗ ತಾವೆಲ್ಲ ಹೆಸರು ಹೇಳಿದ್ರಿ, ದೇಶಿ ಭತ್ತಗಳು. ಕೆಲವು ರೈತರ ಮನೆಯಲ್ಲಿ ಇವತ್ತಿಗೂ ಅದನ್ನ ಇಷ್ಟಪಟ್ಟು ಊಟಕ್ಕೆ ತುಂಬಾ ರುಚಿಯಾಗುತ್ತೆ ಅನ್ನೋ ದೃಷ್ಟಿಯಿಂದ ಉಳಿಸ್ಕೊಂಡಿದ್ದಾರೆ ಸರ್. ಆಮೇಲೆ ಅದರೊಂದು ವಿಶೇಷತೆ ಏನಂತಂದ್ರೆ, ರೈತರ ಅನುಭವದಲ್ಲಿ ಕೆಲವೊಂದು ರೋಗ ನಿರೋಧಕ ಶಕ್ತಿ ಇದೆ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ನಿಮ್ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ತುಂಬಾ ಮಳೆ ಬಂದ್ರೆ ಕರಗೋಗುವಂತ ಸಾಧ್ಯತೆಗಳಿವೆ, ತಾವ್ ಹೇಳಿದ್ರಿ ಆಗಲೇ, ಕರಗೋಗುವಂತ ಸಾಧ್ಯತೆಗಳಿವೆ. ಈ ತರದ ಸಮಸ್ಯೆಗಳಿಗೆ ಆ ತಳಿಯ ಭತ್ತಗಳನ್ನ ಬಳಸೋದು ಬಹಳ ಸೂಕ್ತ ಅಂತ ರೈತರ ಅನಿಸಿಕೆ. ಖಂಡಿತ ಸರ್. ಕಾರಣ, ನಮ್ಮ ಮಲೆನಾಡಿನಲ್ಲಿ ನಾವು ಸಾಧಾರಣ ನನ್ನ ಅನುಭವ ಈಗ ಗದ್ದೆಯಲ್ಲಿ 25 ವರ್ಷದ ಮೇಲ್ಪಟ್ಟ ಅನುಭವ ಇದೆ. ಗದ್ದೆಯ ಕೆಲಸಗಳಲ್ಲಿ 25 ವರ್ಷದ ಅನುಭವ ಇದೆ. ಅದರಲ್ಲಿ ಮಲೆನಾಡಿಗೆ ನಮ್ಮಲ್ಲಿ ವಿಪರೀತ ಮಳೆ ಇರೋದ್ರಿಂದ ಕನಿಷ್ಠ 45 ದಿನಗಳ ಕಡಿಮೆ ನಾವು ಸಸಿಯನ್ನು ಕಿತ್ತು ನಾಟಿ ಮಾಡೋದಿಲ್ಲ. ಕಾರಣ ನಮ್ಮಲ್ಲಿ ಮಳೆ ಜಾಸ್ತಿ. ಹಾಗಾಗಿ ನಾಟಿಯ ನಂತರ ಗಿಡದ ಬೆಳವಣಿಗೆಗೆ ದಿನ ಕಡಿಮೆ ಆಗ್ಬಿಟ್ಟು ಬೆಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಬರಲ್ಲ. ಮಲೆನಾಡಿನಲ್ಲೆಲ್ಲ 12 ಕ್ವಿಂಟಾಲಿಂದ 15 ಇಂಟಾನ್ ಮಾತ್ರ 15-16 ಕ್ವಿಂಟಾಲ್ ತನಕ ಬೆಳೆದಿದ್ದೀನಿ ನಾನು. ವಾಳ್ಯ, ಬಂಗಾರಕಡ್ಡಿ, ರತ್ನಚೂಡಿ ಈ ಹಳೆ ಕಾಲದ ಭತ್ತಗಳ ತಳಿ ಬೆಳೆ 10 ಕ್ವಿಂಟಾಲ್ ಬಂದ್ಬಿಟ್ರೆ ಹೈಯೆಸ್ಟ್ ಕ್ರಾಪ್, ಅಷ್ಟೇ ಬೆಳೆ ಬರುತ್ತೆ ಸರ್. ಅದರಲ್ಲಿ ಹುಲ್ಲು ಒದಗಿ ಬರುತ್ತೆ, ಒಣ ಹುಲ್ಲು ತುಂಬಾ ಚೆನ್ನಾಗಿ ಆ ಹಳೆಯ ಜಾತಿಯ ಭತ್ತದ ಬೆಳೆಗಳಲ್ಲಿ ಹುಲ್ಲು ಒದಗತ್ತೆ ರೈತರಿಗೆ, ಒಣ ಹುಲ್ಲು. ಆದ್ರೆ ಭತ್ತದ ಪ್ರಮಾಣ ಕಡಿಮೆ. ಆದ್ರೆ ನೀವು ಆ ಕಾಲದಲ್ಲಿ ಹೆಚ್ಚಿಗೆ ರಾಸಾಯನಿಕ ಗೊಬ್ಬರಗಳು ಸಹ ಚಾಲ್ತಿ ಇರಲಿಲ್ಲ, ಬಹಳ ಕಡಿಮೆ ಇತ್ತು ಈ ದೇಸಿ ಭತ್ತಗಳನ್ನ ಬೆಳೆಯುವ ದಿನಗಳಲ್ಲಿ. ಹೌದು, ಆ ದಿನಗಳಲ್ಲಿ ನಮ್ಮಲ್ಲಿ ಜಾನುವಾರುಗಳ ಸಂಖ್ಯೆ ಸಾಕಷ್ಟು ಇದ್ದಿದ್ದರಿಂದ ನಮ್ಮಲ್ಲಿ ಪೇಟೆಯಲ್ಲಿ ಎಲ್ಲರ ಮನೆಗಳಲ್ಲೂ ಗೊಬ್ಬರ ಸಿಕ್ಕಿ ನಾವು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲೇನೆ ಸಾವಯವ ಗೊಬ್ಬರವನ್ನ ಕೊಡ್ತಾ ಇದ್ವಿ. ಈಗ ಜಾನುವಾರುಗಳ ಸಂಖ್ಯೆನು ಕಡಿಮೆ ಆಗ್ಬಿಟ್ಟು ಮೇವಿಗೆ ಜಾಗ ಇಲ್ಲದೆ ಜನ ಜಾನುವಾರುಗಳನ್ನ ಸಾಕೋದನ್ನ ತುಂಬಾ ಕಡಿಮೆ ಮಾಡಿದ್ದಾರೆ. ಗೊಬ್ಬರನೂ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಫಸ್ಟ್ ಬೆಡ್ ನರ್ಸರಿ ಅಂತ ಏನು ಹೇಳ್ತೀವಿ ಅಗೇಡಿಯಿಂದ, ಅದಕ್ಕಷ್ಟು ಗೊಬ್ಬರ ಹಾಕೊಂಡು ಉಳಿದಿದ್ದಂತ ಎಲ್ಲಾ ಗದ್ದೆಗಳಿಗೂ ಕೂಡ ರಾಸಾಯನಿಕ ಗೊಬ್ಬರಗಳ ಮೂಲಕವೇ ನಾವು ಭತ್ತ ಬೆಳೀತಾ ಇರೋದು ಸರ್. ಆಮೇಲೆ ಹಳೆ ಪದ್ಧತಿ ಪ್ರಕಾರವಾಗಿ ನೀವು ಗದ್ದೆ ಒಂದು ಸಾಲು ನಾಟಿ ಮಾಡಿದ ಮೇಲೆ ಅದಕ್ಕೆ ಪುನಃ ಸೊಪ್ಪು ಹಾಕಿ ಅದನ್ನ ಕೊಳಸಿ ಮತ್ತೆ ಆತರದೇನೇನೋ ಒಂದಿಷ್ಟು ಕ್ರಮಗಳೆಲ್ಲ ಇರ್ತಿತ್ತು, ಹಸಿರೆಲೆ ಗೊಬ್ಬರವನ್ನ ಭೂಮಿಗೆ ಸೇರಿಸುವಂತದ್ದು. ಹಸಿರೆಲೆ ಗೊಬ್ಬರ ಹಿಂದೆ ನಾವು ಅದನ್ನ ಮಾಡ್ತಾ ಇದ್ವಿ. ಈಗ ಕಾರ್ಮಿಕರ ಸಮಸ್ಯೆಯಿಂದ ಅವನ್ನ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಈಗ ಮೊದಲಿಗಿಂತ ಕೃಷಿ ಭೂಮಿ ಹೆಚ್ಚಿನ ಪ್ರಮಾಣದಲ್ಲಿ ಗುಡ್ಡ ಪ್ರದೇಶಗಳಲ್ಲಿ ಕೂಡ ಬೋರ್ವೆಲ್ ಪಂಪ್ಸೆಟ್ಗಳ ನೆರವಿನಿಂದ ಜಮೀನು ತುಂಬಾ ಆಗ್ತಾ ಇದೆ. ಅದರಿಂದ ಕಾರ್ಮಿಕರ ಕೊರತೆ ಅಂತ ನನ್ನ ಅಭಿಪ್ರಾಯ ಸರ್. ನೀರು ಕಡಿಮೆ ಆಗೋದಕ್ಕೂ ಕಾರಣ ಬರಡು ಭೂಮಿಗಳನ್ನೆಲ್ಲ ಸಾಗುವಳಿ ಮಾಡ್ತಾ ಇರೋದ್ರಿಂದ ಕೂಲಿ ಕಾರ್ಮಿಕರ ಸಂಖ್ಯೆಗೆ ಸಮಸ್ಯೆ ಆಯಿತು, ನೀರಾವರಿ ಸಮಸ್ಯೆ ಆಯಿತು. ಇದು ಏನಾಗುತ್ತೆ ಅಂದ್ರೆ ಹಳೆ ಬೆಳೆಗಾರರಿಗೆ ಹಳೆ ಬಹಳ ಹಿಂದಿನ ಕಾಲದಿಂದ ನ್ಯಾಚುರಲ್ ಆಗಿರತಕ್ಕಂತ ಅಡಕೆ ತೋಟಗಳ ಮೇಲೆ ಅವೆಲ್ಲ ಬಹಳ ಪರಿಣಾಮ ಬೀರಿ ನಮಗೆ ಸೊಪ್ಪು ಇಲ್ಲ, ಸದೆ ಇಲ್ಲ, ಮತ್ತೆ ಗೊಬ್ಬರಗಳು ಸರಿಯಾಗಿ ಸಾವಯವ ಗೊಬ್ಬರ ಸಿಗ್ತಾ ಇಲ್ಲ. ಎಲ್ಲ ಜಮೀನು ಕೂಡ ಹಾಗೆ ದೊಡ್ಡ ಪ್ರಮಾಣದಲ್ಲೇ ಮಾಡಿರೋದ್ರಿಂದನೇ ನೀರಿನ ಸಮಸ್ಯೆ ಆಗಿದೆ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ನಮ್ಮೂರುಗಳಲ್ಲೂ ಕೂಡ 4 ದಿನ ಬೇಸಿಗೆಯಲ್ಲಿ ಚೆನ್ನಾಗಿ ಮಳೆ ಬಂದ್ರೆ ಹಳೆಯ ಕಾಲದ ಹಳ್ಳ ಬೇಸಿಗೆಯಲ್ಲಿ ಹರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲ ರೈತರು ನೀರು ಎತ್ತಲಿಲ್ಲ, ಹಳ್ಳ ತಾನಾಗೆ ಹರಿಯೋದಕ್ಕೆ ಬೇಸಿಗೆಯಲ್ಲೂ ಕೂಡ ಪ್ರಾರಂಭ ಆಗುತ್ತೆ. ಜಲ ಇವತ್ತಿಗೂ ನಾವು ಎಲ್ಲರೂ ಅಂದುಕೊಂಡ ಮಟ್ಟಕ್ಕೆ ಕಡಿಮೆ ಆಗಿಲ್ಲ, ಉಪಯೋಗ ಜಾಸ್ತಿ ಆಗಿದೆ ಅನ್ನೋದನ್ನ ಫಸ್ಟ್ ಗಣನೆಗೆ ತಗೋಬೇಕು ಸರ್. ಖಂಡಿತವಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲವು ಹಳ್ಳ ತೊರೆಗಳೆಲ್ಲವ ಹರಿಯೋದು ನಿಲ್ಲಿಸ್ಬಿಟ್ಟಿದೆ ಅನ್ನೋ ಮಾತನ್ನು ಕೇಳ್ತಿದ್ದೇವೆ. ಯಾಕೆಂತೇಳಂದ್ರೆ ಅದರಿಂದ ನೀರಿನ ಬಳಕೆ ಜಾಸ್ತಿ ಆಗ್ತಾ ಇದೆ. ತಾವು ಹೇಳದಂಗೆ ಕೃಷಿ ಪ್ರದೇಶ, ಬೆಳೆ ಬೆಳೆಯುವಂತ ಪ್ರದೇಶ ಜಾಸ್ತಿ ಆಗಿರೋದ್ರಿಂದ ಆ ನೀರನ್ನು ಎತ್ತೋದ್ರ ಮೂಲಕವಾಗಿ ಅವು ಹರಿಯೋದು ನಿಲ್ಲಿಸ್ಬಿಟ್ಟಿದೆ. ಇದು ಖಂಡಿತವಾದ ಮಾತು ಸರ್. ಕೃಷಿ ಅಗತ್ಯ ಇದೆಯೋ ಇಲ್ಲವೋ, ಸಿಕ್ಕ ಸಿಕ್ಕಲ್ಲಿ ಗಿಡ ಮರಗಳನ್ನ ಯಾವುದೋ ಒಂದು ಆರ್ಥಿಕ ಒಳ್ಳೆ ಉತ್ಪನ್ನ ಇರತಕ್ಕಂಥ ಬೆಳೆಗಳನ್ನೇ ಬೆಳೆದು ಹೆಚ್ಚು ಹೆಚ್ಚು ನೀರನ್ನು ಉಪಯೋಗ ಮಾಡ್ತಾ ಇರೋದರಿಂದಾನೇ ಹಳ್ಳ ಗುಂಡಿಗಳಲ್ಲಿ ಬಾವಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗೋದಕ್ಕೆ ಮೂಲ ಕಾರಣ ಬಹಳ ಉಪಯೋಗ ಮಾಡ್ತಾ ಇದ್ದಾರೆ ನೀರನ್ನ. ಹಾಗಿದ್ದಾಗ ಸಮುದ್ರದ ನೀರನ್ನು ಕೂಡ ಖಂಡಿತ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ನಾಳೆ ಸಮುದ್ರದ ನೀರು ಉಪಯೋಗಕ್ಕೆ ಬರುತ್ತೆ ಅಂತಂದ್ರೆ ಜನ ಅಮೆರಿಕದಿಂದ ನಮ್ಮ ಭಾರತಕ್ಕೆ ಸಮುದ್ರದ ನೀರನ್ನು ತಂದು ಅಮೆರಿಕದ ಸಮುದ್ರವನ್ನು ಖಾಲಿ ಮಾಡೋ ದಿನಗಳು ದೂರ ಇಲ್ಲ ಅಂತ ನನ್ನ. ಹಾಗಾಗಿ ಇದೊಂದು ರೀತಿ ಎಚ್ಚರಿಕೆಯ ಗಂಟೆ. ನೀರನ್ನ ನಾವು ಮಿತವಾಗಿ ಆದಷ್ಟು ಕಡಿಮೆ ನೀರನ್ನ ಬಳಸಿ ನಾವು ಎಷ್ಟು ಬೆಳೆಯನ್ನ ಬೆಳೆಯಕ್ಕೆ ಸಾಧ್ಯವೋ ಅಷ್ಟು ಬೆಳೆಯನ್ನ ಬೆಳೆಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಕುಡಿಯೋದಕ್ಕೆ ನೀರು ಸಿಗಬಹುದು. ಕುಡಿಯೋದಕ್ಕೆ ನೀರು ಉಳಿಬೇಕಾದ್ರೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲೆಲ್ಲಿ ಯಾವ ಬೆಳೆ ಅಗತ್ಯತೆ ಇದೆ ಅಥವಾ ಹಿಂದಿನವರು ಅದನ್ನ ಬೆಳ್ಕೊಂಡು ಬಂದಿದ್ದಾರೆ ಅಷ್ಟಷ್ಟನ್ನೇ ಮಾಡ್ಕೊಂಡು ಹೋದ್ರೆ ಸಮಸ್ಯೆ ಇಲ್ಲ. ಎಲ್ಲರೂ ಜಮೀನು ಜಮೀನು ಜಮೀನು ಅಂತ ಮಾಡಕ್ ಹೋದಾಗ ಸಮಸ್ಯೆಗಳ ರಾಡಿಯಿಂದ ಜಮೀನೇ ಬೇಡಪ್ಪ ಅಂತ ಹೇಳಿ ಆಗುವಂತ ದಿನಗಳು ದೂರ ಇಲ್ಲ. ಜಮೀನ್ ಮಾಡಕ್ ಆಗಲ್ಲ ಅಂತ ಇದು ಒಂದು ರೀತಿಯ ಸಮಸ್ಯೆ. ಆದ್ರೆ ಬೆಳೆದಂತಹ ಬೆಳೆಗೆ ಕೆಲವು ಸರಿ ನಮಗೆ ಸೂಕ್ತ ಧಾರಣೆ ಇಲ್ದೇನೆ ಅದು ಒಂದು ರೀತಿ ಕೈ ಕೊಡುವಂತ ಸಮಸ್ಯೆ. ಇದು ರೈತರಿಗೆ ಬಹುಶಃ 10 ವರ್ಷಗಳ ಒಂದು ಲೆಕ್ಕ ತಗೊಂಡ್ರೆ 6 ವರ್ಷಗಳ ಕಾಲ ನೋವನ್ನು ಅನುಭವಿಸುದು. ಈ ಧಾರಣೆ ವಿಚಾರವನ್ನ ನಾವು ಗಮನಿಸಿದಾಗ ನಮ್ಮಲ್ಲಿ ಬೆಳೆಯತಕ್ಕಂಥ ಮುಖ್ಯ ಬೆಳೆಗಳು ಕಾಫಿ, ಏಲಕ್ಕಿ ಮತ್ತು ಅಡಿಕೆ, ಕಾಳುಮೆಣಸು. ಇತ್ತೀಚಿನ 4 ವರ್ಷಗಳಿಂದ ಕಾಳುಮೆಣಸಿಗೆ ಒಂದು ಕನಿಷ್ಠ ಬೆಲೆ ಕೂಡ ಸಿಕ್ಕದೆ ಕಾಳುಮೆಣಸು ಬೆಳೆ ಕೊಯ್ಲಿಗೆ ಜನ ಯಾವಾಗಲೂ ಒಮ್ಮೆ ತುಂಬಾ ಬೆಲೆ ಬಂದಾಗ ಆ ಕಾಳುಮೆಣಸಿನ ಕೊಯ್ಲಿನ ಬಗ್ಗೆ ಕಾರ್ಮಿಕರು ಆ ಕೊಯ್ಲು ಮಾಡಬೇಕಾದ್ರೆ ಇಂತಿಷ್ಟೇ ಸಂಬಳ ಕೊಡಿ ಅನ್ನೋ ಡಿಮ್ಯಾಂಡು ಅವತ್ತು ಯಾವುದೋ ದೊಡ್ಡ ಬೆಲೆಗೆ ಇದ್ದಿದ್ದಿನ ಇವತ್ತು ಕೇವಲ 300 ರೂಪಾಯಿ ಸುತ್ತಮುತ್ತ ಇರತಕ್ಕಂಥ ಒಂದು ಕೆಜಿ ಧಾರಣೆ ಬೆಲೆಗೆ ಅದೇ ಸಂಬಳ ಕೊಡಬೇಕು ಅಂತ ಕೇಳ್ತಾರೆ. ಇದು ಕಾಳುಮೆಣಸಿಗಾಗಲಿ ಅಡಿಕೆಗಾಗಲಿ ಒಂದು ನಿರ್ದಿಷ್ಟವಾದ ಬೆಲೆ ಬಂದರೆ ನಾವು ರೈತರು ಅದೇ ನಿರ್ದಿಷ್ಟವಾದ ಬೆಲೆಯಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಯಾವತ್ತೂ ಒಂದೇ ಒಮ್ಮೊಮ್ಮೆ ಅತ್ಯುತ್ತಮ ಬೆಲೆ ಬರೋದು, ಹಿಂದೆ ಯಾವಾಗಲೂ 1 ಲಕ್ಷ ರೂಪಾಯಿ ಆಯ್ತು ಅಂತ ಹೇಳಿ ಗುಲ್ಲೆದಿತ್ತು ರೇಟು ಆ ಅಡಿಕೆಯ ದರ, ಅದು ಯಾರೋ 10-6 ಜನ ರೈತರಿಗೆ ಸಿಕ್ಕಿರಬಹುದೇ ವಿನಃ ಎಲ್ಲಾ ರೈತರಿಗೂ ಸಿಕ್ಕಿಲ್ಲ. ಇದು ಹಾಗೆ ಆಗೋದು ಒಳ್ಳೇದಲ್ಲ. ಒಮ್ಮೆ ಆ ತರಹ ಬೆಲೆ ಕಂಡಲ್ಲಿ ನಾವು ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಬಹಳ ಕಷ್ಟವಾಗುತ್ತೆ. ಕಾರ್ಮಿಕರು ಅವರಿಗೇನೋ ರೈತರಿಗೆ ತುಂಬಾ ಹಣ ಬರುತ್ತೆ ನಮಗ್ ಕೊಡಲ್ಲ ಅಂತ ಅನ್ಕೋತಾರೆ. ರೈತಾಪಿ ಜೀವನ, ಉದಾಹರಣೆಗೆ ನಮ್ಮ ಅಡಿಕೆ ಬೆಳೆ ಬಯಲುಸೀಮೆಯಲ್ಲಿ ಬೆಳೆದಂತ ಸುಲಭದ ಬೆಳೆ ಖಂಡಿತ ಮಲೆನಾಡಿನಲ್ಲಿ ಅಲ್ಲ. ಮಲೆನಾಡಿನಲ್ಲಿ ಖರ್ಚೆ ವಿಪರೀತ ಉತ್ಪನ್ನ ಅಡಿಕೆ. ಇವತ್ತೇನೋ ಒಂದು ಸಾಧಾರಣ ದರ ಇರೋದ್ರಿಂದ ರೈತರು ಉಸಿರಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಬಯಲುಸೀಮೆಗೂ ನಮಗೂ 60% ಅವರಿಗೆ ಲಾಭ, ನಮಗೆ 30% ಲಾಭ ಇರಬಹುದು. ಅದರಲ್ಲಿ ನಾವು ನಮ್ಮ ಜೀವನ ನಡೆಸಬೇಕು, ಮಕ್ಕಳ ವಿದ್ಯಾಭ್ಯಾಸ ಮಾಡಬೇಕು, ಮದುವೆ ಮಾಡಬೇಕು, ಈ ಎಲ್ಲ ಸಮಸ್ಯೆಗಳಿಗೆ ಬಯಲುಸೀಮೆಯಲ್ಲಿ ಯಾವ ಬೆಲೆ ಸಿಕ್ಕಿದ್ರೂ ಅವರಿಗೆ ಅತ್ಯುತ್ತಮ ದರ ಸಿಕ್ಕಾಗ ಆಗುತ್ತೆ. ಅದು ಮಲೆನಾಡಿಗರಿಗೆ ಸಿಗ್ತಾ ಇಲ್ಲ. ಮಲೆನಾಡಿನಲ್ಲಿ ಬಹಳ ಕೆಲಸ, ಬಹಳ ಖರ್ಚು, ಮತ್ತೆ ಕೂಲಿ ಕಾರ್ಮಿಕ ವೇತನ ಕೂಡ ಬಯಲುಸೀಮೆಯ ದುಪ್ಪಟ್ಟು ನಮ್ಮಲ್ಲಿ ನಾವು ಕೊಡಬೇಕಾಗುತ್ತೆ. ಒಟ್ಟಾರಿಯಾಗಿ ನಾವು ಬೆಳೆದಂತ ಬೆಳೆಗೆ ಒಂದು ಸ್ಥಿರವಾದ ಧಾರಣೆ ಇರಬೇಕು. ಸ್ವಲ್ಪ ಅಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು, ಆದ್ರೆ ವಿಪರೀತ ಅಂದ್ರೆ ನಿರೀಕ್ಷೆಗೂ ಮೀರಿ ಅದು ಒಂದು ಬೆಲೆ ಬಂದು ಮತ್ತೆ ಪುನಃ ಇಳಿತು ಅಂತ ಹೇಳಂದ್ರೆ ಈ ತರದ ಸಮಸ್ಯೆಗಳೆಲ್ಲ ಶುರುವಾಗುತ್ತೆ. ಒಳ್ಳೇದು ಮಾಧವ್ರವರ, ಇದುವರೆಗೆ ನಿಮ್ಮ ಕೃಷಿ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೊಪ್ಪ ತಾಲೂಕು ಬಿಳಿಹಳ್ಳಿಯ ಕೆಸಿ ಮನೋಹರ್ ಮತ್ತು ಮಾಧವರಾವ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್.ಎನ್. ಸುಬ್ರಹ್ಮಣ್ಯ. ಈಗ ಒಂದು ಪರಿಸರ ಗೀತೆ ಕೇಳೋಣ. ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಯಾವುದು ಗುಟ್ಟಿಲ್ಲ, ಯಾವುದು ರಟ್ಟಿಲ್ಲ, ಯಾವುದು ಗುಟ್ಟಿಲ್ಲ, ಯಾವುದು ರಟ್ಟಿಲ್ಲ, ಎಲ್ಲರಿಗಿಲ್ಲಿ ಸಮಪಾಲು, ಎಲ್ಲರಿಗಿಲ್ಲಿ ಸಮಪಾಲು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ತಾಯಿ ಹಕ್ಕಿ ಮಿನುಗುತ್ತ ನೋಡಿವೆ ಬಾಂಚುಕ್ಕಿ, ಗುಟುಕನ್ನು ಕೊಡುವ ತಾಯಿ ಹಕ್ಕಿ ಮಿನುಗುತ್ತ ನೋಡಿವೆ ಬಾಂಚುಕ್ಕಿ. ಅಮ್ಮನು ಹಂಚುವ ಸವಿತುತ್ತು, ಅಮ್ಮನು ಹಂಚುವ ಸವಿತುತ್ತು, ಮಕ್ಕಳಿಗೆಲ್ಲ ಸರಿಸೊತ್ತು, ಮಕ್ಕಳಿಗೆಲ್ಲ ಸರಿಸೊತ್ತು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು. ಹೇಳ್ತೇನೆ ಗೆಳೆಯ ನೀ ಕೇಳು, ತೆರೆದಿಟ್ಟ ಪುಸ್ತಕ ಈ ಬಾಳು.